ಬೆಳೆಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಜತ್ರೋಪ ಜತ್ರೋಪ ಹಚ್ಚರೋಪ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ತರ್ತೇವು ನಾವು ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ರೈತ ಬಾಂಧವರೇ, 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಮುಂದಿನ ಕೃಷಿ ಗೀತೆ ನಿಮಗಾಗಿ.

ಹದಿನೆಂಟು ಭಾಗ ಬೆಲ್ಲ, ಹದಿನೆಂಟು ಭಾಗ ಅಕ್ಕಿ ತೋಡು ಕಲಸಬೇಕು. ಅದನ್ನೆಲ್ಲ ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ವಿಷದ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಕೆಳಗರೆ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ. ಕೆಳಗರೆ ವಿರಾಮದ ನಂತರ 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ಮತ್ತೊಂದು ಕೃಷಿ ಗೀತೆ. ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ, ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ, ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ, ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ. ಈಗ ಕೆಲವು ಪ್ರಕಟಣೆಗಳು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದುವರೆಗೆ 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಯನ್ನು ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆಯನ್ನ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಕೃಷಿ ಇಲ್ಲಿನ ಜನರ ಜೀವನಾಡಿಯಾಗಿದೆ. 70%ಕ್ಕಿಂತ ಹೆಚ್ಚಿನ ಭಾರತೀಯರು ಕೃಷಿ ಹಾಗೂ ಇತರ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಕೃಷಿ ಚಟುವಟಿಕೆಗಳಲ್ಲಿ ಪಶುಸಂಗೋಪನೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ. ಸಮೀಕ್ಷೆಯೊಂದರ ಪ್ರಕಾರ ಯಾವ ರೈತನು ಪಶುಸಂಗೋಪನೆಯೊಂದಿಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾನೋ ಅವನು ಇತರ ರೈತರಿಗಿಂತ ಸಬಲನಾಗಿರುತ್ತಾನೆ. ಪಶುಗಳ ಆರೋಗ್ಯ ನಿರ್ವಹಣೆ, ಹಾಲಿನ ಉತ್ಪಾದನೆಯಲ್ಲಿ ಪರಿಣಾಮ ಬೀರುವ ಅಂಶಗಳಲ್ಲಿ ಹಸಿರು ಮೇವು ಅಗ್ರಪಂಕ್ತಿಯಲ್ಲಿ ಕಾಣಸಿಗುತ್ತದೆ. ಆದರೆ ಹಸಿರು ಮೇವು ವರ್ಷಪೂರ್ತಿ ಸಿಗುವುದು ಕಷ್ಟಸಾಧ್ಯ. ಇಂತಹ ಸಮಯದಲ್ಲಿ ಹಸಿರು ಮೇವಿಗೆ ಬದಲಾಗಿ ಒಣಮೇವನ್ನು ಪೂರೈಸಿದರೆ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗುತ್ತದೆ. ಆದ್ದರಿಂದ ಹಸಿರು ಮೇವಿಗೆ ಪರ್ಯಾಯವಾಗಿ ಒದಗಿಸಬಹುದಾದ ಕೆಲವು ಆಹಾರ ಬೆಳೆ ಮತ್ತು ಅವುಗಳ ವಿಧಾನವನ್ನು ಈಗ ಹೇಳಲಾಗ್ತಿದೆ. ಈ ನಮ್ಮ ತಾಂತ್ರಿಕತೆಯು ಮುಖ್ಯವಾಗಿ 4 ವಿಧಾನಗಳ ಮೇಲೆ ಕೇಂದ್ರೀಕರಣಗೊಂಡಿದೆ. ಅವಾವು ಎಂದರೆ ಅಜೋಲ ಕೃಷಿ, ಮುಳ್ಳುರಹಿತ ಪಾಪಸ್ ಕೃಷಿ, ಜಲಕೃಷಿ, ಮೇವಿನ ಮರಗಳ ಬಳಕೆ. ಅಜೋಲ ಕೃಷಿ. ಅಜೋಲ ಒಂದು ಫರ್ನ್ ಜಾತಿಗೆ ಸೇರಿದ ನೀರಿನಲ್ಲಿ ಬೆಳೆಯುವ ಸಸ್ಯವಾಗಿದೆ. ಇದನ್ನು ಪೂರಕ ಆಹಾರವಾಗಿ ದನಗಳಿಗೆ ಪಶು ಆಹಾರದ ಜೊತೆಗೆ ಬೆರೆಸಿ ಕೊಡಬಹುದು. ಬೆಳೆಯುವ ವಿಧಾನ. ಇದನ್ನು ಸಿಮೆಂಟ್ ತೊಟ್ಟಿ, ಟಾರ್ಪಲಿನ್ ತೊಟ್ಟಿ ಅಥವಾ ಇನ್ನಿತರ ನೀರು ಸಂಗ್ರಹವಾಗುವ ಸ್ಥಳಗಳಲ್ಲಿ 1 ಅಡಿಯಷ್ಟು ನೀರು ನಿಲ್ಲಿಸಿ ಅದರಲ್ಲಿ ಅಜೋಲಾ ಕಲ್ಚರನ್ನು ಅಥವಾ ಅಜೋಲಾ ಸಸ್ಯವನ್ನು ಹಾಕಬೇಕು. ಈ ಸಸ್ಯವು 3 ದಿನಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಸುಮಾರು 10 ಕೆಜಿಯಿಂದ 15 ಕೆಜಿ ಅಜೋಲಾವನ್ನು 100 ಕೆಜಿ ಮೇವಿನೊಂದಿಗೆ ಬೆರೆಸಿ ಕೊಡಬಹುದು. ಮುಳ್ಳುರಹಿತ ಪಾಪಸ್ ಕೃಷಿ. ಇದು ಕಳ್ಳಿ ಜಾತಿಗೆ ಸೇರಿದ ಸಸ್ಯವಾಗಿದ್ದು ಹೆಚ್ಚಿನ ನೀರಿನ ಅಂಶ ಹೊಂದಿದೆ ಹಾಗೂ ಹಸಿರು ಮೇವು ಹೊಂದಿರುವ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವ ಗುಣ ಹೊಂದಿದೆ. ಕಳ್ಳಿ ಜಾತಿಗೆ ಸೇರಿರುವುದರಿಂದ ಬರದಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬೆಳೆಯಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಇದು ಪರ್ಯಾಯ ಮೇವಾಗಿ ಬಳಸಲು ಸೂಕ್ತವಾಗಿದೆ. ಇದನ್ನು ಹೊಲದ ಬದು, ಬೀಳುಭೂಮಿ ಹಾಗೂ ಇತರೆ ಅನುಪಯುಕ್ತ ಖಾಲಿ ಜಾಗದಲ್ಲಿ ಬೆಳೆಯಬಹುದಾಗಿದೆ. ನಂತರ ಅವಶ್ಯಕತೆಗೆ ತಕ್ಕಂತೆ ಅದನ್ನು ಕತ್ತರಿಸಿ ಜಾನುವಾರುಗಳಿಗೆ ಪೂರೈಸಬಹುದು. ಜಲಕೃಷಿ. ಇದು ನೂತನ ತಂತ್ರಜ್ಞಾನವಾಗಿದ್ದು ಇದರಲ್ಲಿ ಮಣ್ಣಿನ ಸಹಾಯವಿಲ್ಲದೆ ಅತಿ ವೇಗವಾಗಿ ಮೇವನ್ನು ಉತ್ಪಾದಿಸಿಕೊಳ್ಳಬಹುದು. ಗೋವಿನ ಜೋಳ, ಗೋಧಿ, ಬಾರ್ಲಿ, ಓಟ್ಸ್, ಸಜ್ಜೆ, ರಾಗಿಯಂತಹ ಏಕದಳ ಧಾನ್ಯಗಳನ್ನು ಹಾಗೂ ಅಲಸಂದೆ, ಹೆಸರುಗಳಂತಹ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದಾಗಿದ್ದು ಕಡಿಮೆ ಬೆಲೆಯ ಧಾನ್ಯಗಳನ್ನು ಬಳಸಿಕೊಳ್ಳುವುದು ಸೂಕ್ತ. ಅವಶ್ಯಕತೆಗೆ ತಕ್ಕಷ್ಟು ಟ್ರೇ, ಸಮರ್ಪಕವಾಗಿ ನೀರು, ಅವಶ್ಯಕತೆಗೆ ತಕ್ಕಷ್ಟು ಗೋವಿನ ಜೋಳ. ಬೆಳೆಯುವ ವಿಧಾನ. ಮೊದಲನೆಯ ದಿನ ಆರೋಗ್ಯಕರ ಬೀಜಗಳನ್ನು 30 ನಿಮಿಷ ಬಿಟ್ಟು ಸ್ವಚ್ಛ ನೀರಿನಲ್ಲಿ 24 ತಾಸಿನವರೆಗೆ ನೆನೆಸಿ ನಂತರ 24 ತಾಸು ಸೆಣಬಿನ ಚೀಲದಲ್ಲಿ ಕಟ್ಟಿಡಿ. ನಂತರ ಬೀಜಗಳನ್ನು ರಂಧ್ರಯುಕ್ತ ಟ್ರೇಗಳಿಗೆ ಅಥವಾ ಇತರೆ ನೀರು ಹರಿದು ಹೋಗಬಲ್ಲ ಜಾಗಕ್ಕೆ ವರ್ಗಾಯಿಸಿ. ಪ್ರಸ್ತುತ ಟ್ರೇಗಳಿಗೆ ದಿನಕ್ಕೆ 2-3 ಬಾರಿ ನೀರುಣಿಸಬೇಕು ಹಾಗೂ ಹೆಚ್ಚಿನ ನೀರು ಇನ್ನೊಂದು ಟ್ರೇಗೆ ವರ್ಗಾವಣೆಯಾಗುವಂತೆ ಟ್ರೇಗಳನ್ನು ಜೋಡಿಸಿಕೊಳ್ಳಿ. ಹೀಗೆ 7-9 ದಿನಗಳವರೆಗೆ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿದರೆ ಮೇವು ಸಿದ್ಧವಾಗುತ್ತದೆ. ಮೇವಿನ ಮರಗಳ ಬಳಕೆ. ಹಸಿರು ಮೇವು ದೊರೆಯದ ಸಂದರ್ಭದಲ್ಲಿ ಅರಣ್ಯ ಮರಗಳಾದ ಸುಬಾಬುಲ್, ಬಾಗೆ, ಗ್ಲಿರಿಸಿಡಿಯಾ, ಮಳೆ ಮರ ಮತ್ತು ಬನ್ನಿ ಮರಗಳ ಎಲೆಗಳನ್ನು ಮೇವಿಗೆ ಪೂರಕವಾಗಿ ಬಳಸಬಹುದು. ಮೇವಿನ ಗಿಡಮರಗಳು ವರ್ಷಾದ್ಯಂತ ಭಿನ್ನ ರೀತಿಯ ರುಚಿ ಮತ್ತು ಪೋಷಕಾಂಶಗಳನ್ನು ಪಶುಗಳಿಗೆ ನೀಡುವುದಲ್ಲದೆ ಇನ್ನಿತರ ಪರಿಸರ ಸಂಬಂಧಿ ಲಾಭಗಳನ್ನು ಕೊಡಬಲ್ಲವು. ಇದುವರೆಗೆ ಸೋಮೇಶ್ ಉಪ್ಪಾರ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಹೊತ್ತಾಯಿತು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಮಸ್ಕಾರ.